1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ ಪಿಎಂಎಫ್ಬಿವೈ ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದೀಗ ತರಕಾರಿ ಕೃಷಿ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಳ್ಳುತ್ತಾರೆ ಮಂಜೇಶ್ವರ ತಾಲೂಕಿನ ಬಡಾಜೆ ಗ್ರಾಮದ ಕೆ ಕೃಷ್ಣಶೆಟ್ಟಿ. ಕೇಳುಗರು, ಇವತ್ತು ನಮ್ಮ ಜೊತೆಗೆ ಮಂಜೇಶ್ವರ ತಾಲೂಕು ಬಡಾಜೆ ಗ್ರಾಮದ ಕೃಷ್ಣಶೆಟ್ಟಿಯವರಿದ್ದಾರೆ. ಇವರು ವಿಶೇಷವಾಗಿ ತರಕಾರಿ ಕೃಷಿಯಲ್ಲಿ ಆಸಕ್ತಿಯಿಂದ ತೊಡಗಿಸಿಕೊಂಡಂಥವರು, ಹಾಗೆಯೇ ಭತ್ತದ ಕೃಷಿಯನ್ನು ಕೂಡ ಭಾಳ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಅವರ ಒಟ್ಟು ಕೃಷಿ ಅನುಭವನ ಇವತ್ತು ನಾವು ಕೇಳೋಣ. ಕೃಷ್ಣಶೆಟ್ಟಿಯವರೇ, ನಮಸ್ಕಾರ. ನಮಸ್ಕಾರ ಸರ್. ತರಕಾರಿ ಕೃಷಿಯ ಸೂಕ್ಷ್ಮಗಳು ಏನೇನು ಅಂತ ನೀವು ಗಮನಿಸಿದ ಹಾಗೆ? ತರಕಾರಿ ಅಂದ್ರೆ ನಾವು ಜಾಸ್ತಿ ಬೆಳೆಯೋದೀಗ ವ್ಯಾಪಾರದ ದೃಷ್ಟಿಯಿಂದ ನಾವು ಬೆಂಡೆಯನ್ನು ಬೆಳೀತಾ ಇದ್ದೇವೆ. ಅಂದ್ರೆ ಅದರಲ್ಲಿ ನಮ್ಗೆ ಈ ಬೇರೆ ಈಗ ಬೇರೆ ಕೃಷಿಗೆ ಎಲ್ಲ ಅದಕ್ಕೆ ಇದು ಸಪೋರ್ಟ್ ಕೊಡುವುದು ಚಪ್ಪರ ಅಂತದೇನು ಸಮಸ್ಯೆ ಇಲ್ಲ. ಆದ ಕಾರಣ ನಮ್ಗೆ ಅದು ಒಂದು ಲೆಕ್ಕದಲ್ಲಿ ಸ್ವಲ್ಪ ಈ ಲೇಬರ್ ಕೆಲಸದವರ ಇದು ಕಡಿಮೆ ಬರ್ತದೆ ಸ್ವಲ್ಪ. ಆದ್ರೆ ಸೀಸನ್ ಅಲ್ಲಿ ಒಳ್ಳೆ ಮಾರ್ಕೆಟ್ ನಮ್ಗೆ ಸಿಗ್ತದೆ. ಈಗ ನಮ್ಗೆ ಈಗ ನಾನು ಇವತ್ತು ಕೊಂಡೋದ್ದು ನನಗೆ ಮಂಗಳೂರಲ್ಲಿ 100 ರೂಪಾಯಿ ಹಾಗೆ ಕೆಜಿಗೆ ಸಿಕ್ಕಿದೆ, ಹಾಲ್ವಾ ಬಿಳಿ ಬೆಂಡೆಗೆ. ಹೌದೌದು. ಈಗ ಸಾಮಾನ್ಯವಾಗಿ ರೈತರು ಹೇಳುವಂತಹದ್ದು, ತರಕಾರಿ ಕೃಷಿಯನ್ನ ಮಾಡುವುದಕ್ಕೆ ಮೊದಲು ಪ್ರಾರಂಭದಲ್ಲಿ ಒಂದು ರೀತಿಯ ಪೂರ್ವ ಸಿದ್ಧತೆ ಬೇಕು, ಒಂದು ಯೋಜನೆ ಬೇಕು ಅಂತ. ವರ್ಷ ಪೂರ್ತಿ ತರಕಾರಿ ಬೆಳಿಬೇಕಿದ್ರೆ ಯಾವ ರೀತಿಯ ಸಿದ್ಧತೆ ಎಲ್ಲ ಮಾಡ್ಕೊಳ್ಬೇಕು? ಮಾಡಿಕೊಳ್ಬೇಕು ಸರ್, ಅದು ಅಗತ್ಯವಾಗಿ. ಗದ್ದೆಗೆ ನಾವು ಈಗ ಉಳುಮೆ ಮಾಡುವಾಗ ಮೊದಲಿಗೆ ಈಗ 1 ಎಕರೆಗೆ 100 ಕೆಜಿಯಷ್ಟು 150 ಕೆಜಿಯಷ್ಟು ಆದ್ರೂ ಸಾಕು. ಅಂದ್ರೆ ಸುಣ್ಣ ಹಾಕ್ಬೇಕು. ಸುಣ್ಣ ಹಾಕ್ಬೇಕು, ಯಾಕೆ? ಇದು ಅದು ಈ ಮಣ್ಣಿನಲ್ಲಿ ಆಮ್ಲತೆ ಉಂಟಲ್ಲ, ಅದು ಜಾಸ್ತಿ ಇದ್ರೆ ಈ ಗಿಡಕ್ಕೆ ಈ ಮಣ್ಣಿನಲ್ಲಿ ಇರುವ ಫಲವತ್ತತೆಯನ್ನು ಹೀರಿಕೊಳ್ಳಿಕ್ಕೆ ಆಗುದಿಲ್ಲ, ಕಷ್ಟ ಆಗ್ತದೆ. ಅದಕ್ಕೆ ಬೇಕಾಗಿ ಆಮ್ಲತೆಯನ್ನು ಕಡಿಮೆ ಮಾಡ್ಲಿಕ್ಕೆ ಬೇಕಾಗಿ ನಾವು ಈ ಸುಣ್ಣವನ್ನು ಹಾಕಿ ಕೊಡುದು. ಅಂದ್ರೆ ಈಗ ಭತ್ತದ ಕಟಾವಾದ ನಂತರ ಇದನ್ನ ಮಾಡಬೇಕಾ ಹೇಗೆ? ಭತ್ತದ ಕಟಾವ ಆದ ನಂತರವೂ ಮಾಡಬಹುದು, ಇಲ್ಲ ಭತ್ತದ ಕೃಷಿ ಇಲ್ಲದ ಜಾಗದಲ್ಲೂ ಮಾಡಬಹುದು, ಪರವಾಗಿಲ್ಲ. ಎಲ್ಲಿ ಮಾಡುವುದಿದ್ರು ಅದು ಅದು ಹಾಕಿದ್ರೆ ಒಳ್ಳೇದು. ಮತ್ತೆ ಅದರ pH ನಾವು ಅದನ್ನು ನೋಡಿಕೊಂಡು, ಭತ್ತದ ಕೃಷಿಯಲ್ಲಿ ಜಾಸ್ತಿ ಆಮ್ಲತೆ ಜಾಸ್ತಿ ಬರ್ತಾ ಇರ್ತದಲ್ಲ, ಕೆಸರಾಗಿರ್ತದೆ ಗದ್ದೆ. ಈಗ ಸುಣ್ಣದಲ್ಲಿಯೂ ಕೂಡ ಎರಡು ವಿಧ ಇದೆ, ಡೋಲಮೈಟ್ ಸುಣ್ಣ ಅಂತ ಹೇಳ್ತೀವಿ, ಮತ್ತೆ ಸಾಮಾನ್ಯವಾಗಿ ಹೇಳುವಂತ ಕೃಷಿ ಸುಣ್ಣ, ಕ್ಯಾಲ್ಸಿಯಂ ಕಾರ್ಬೊನೇಟ್. ಯಾವುದು ಒಳ್ಳೇದು? ಅದು ನಮ್ಮ ಹತ್ರ ಇವರು ಇಲಾಖೆಯವರು ಹೇಳುದು ಎರಡು ಒಂದೇ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನನ್ನ ಲೆಕ್ಕದಲ್ಲಿ ಅದು ಈಗ ಡೋಲಮೈಟ್ ಅಂತ ಬರ್ತದೆ, ಏನು ಬರ್ತದೆ ಅಂತ ಯಾರಿಗೆ ಗೊತ್ತುಂಟು. ಅದು ಡೋಲಮೈಟ್ ನಲ್ಲಿ ಮೆಗ್ನೀಷಿಯಂ ಕೂಡ ಇರ್ತದೆ. ಮೆಗ್ನೀಷಿಯಂ ಕೂಡ ಇರ್ತದೆ, ಆದ್ರೆ ನಾವು ಜಾಸ್ತಿ ಇದನ್ನೇ ಹಾಕ್ತೇವೆ, ಸುಣ್ಣವನ್ನೇ ಹಾಕ್ತೇವೆ. ಕೃಷಿ ಸುಣ್ಣ. ಹೌದೌದು. ಈಗ ಚಳಿಗಾಲದ ತರಕಾರಿ ಬೇರೆ, ಮಳೆಗಾಲದ್ದು ಬೇರೆ, ಬೇಸಿಗೆದ್ದು ಬೇರೆ ಅಂತ ಏನಾದ್ರೂ ವಿಧ ಉಂಟು ಅದರಲ್ಲಿ? ತರಕಾರಿಯಲ್ಲ, ತರಕಾರಿಯಲ್ಲಿ ಅಂದ್ರೆ ನಾವು ಮಳೆಗಾಲದಲ್ಲಿ ಕೆಲವೊಂದು ಈ ಅಲಸಂಡೆ, ಹೀರೆಕಾಯಿ ಇಂಥದ್ದೆಲ್ಲ ಮಳೆಗಾಲದಲ್ಲಿ ಬರುವುದಿಲ್ಲ ಜಾಸ್ತಿ ಮಳೆ ಬೀಳುವಲ್ಲಿ. ಅಂತದಕ್ಕೆ ನಾವು ಪಾಲಿ ಹೌಸ್ ನಲ್ಲಿ ಹೀಗೆ ಬೆಳೆಯಬೇಕು, ನಮಗೆ ಅಗತ್ಯಕ್ಕೆ ಬೇಕಾದ್ರೆ ಮಳೆ ನೀರು ಬೀಳದ ಹಾಗೆ ಮಾಡಿ. ಅದು ನಮ್ಮ ಹತ್ರ ಉಂಟು, ಒಂದು ಪಾಲಿ ಹೌಸ್ ಉಂಟು. ಪಾಲಿ ಹೌಸ್ ನಲ್ಲಿ ಕೂಡ ತರಕಾರಿ ಬೆಳಿತೀರಿ ನೀವು? ಹೌದು. ಸಾಮಾನ್ಯ ಎಷ್ಟು ಪ್ರದೇಶ ಆಗ್ಬಹುದು ಅದು ಪಾಲಿ ಹೌಸ್? ಇಲ್ಲ ಇಲ್ಲ, ಪಾಲಿ ಹೌಸ್ ಅದಂದ್ರೆ ನಮ್ದು ಒಂದು 20 ಮೀಟರ್ ಮತ್ತೆ ಒಂದು 6 ಮೀಟರ್ ಅಗಲದ್ದು ಸಣ್ಣದು ಒಂದು ಮಾಡಿಕೊಂಡಿದ್ದೇವೆ ನಮ್ಗೆ ಅಗತ್ಯಕ್ಕೆ ಮಳೆಗಾಲದಲ್ಲಿ. ಸರಿ ಸರಿ. ಹಾಗೆ ಮತ್ತೆ ನಮ್ಗೆ ಬೆಂಡೆ ಬೆಳೆಯುದಿದ್ರೆ ಅದಕ್ಕೆ ಅದರದ್ದೇ ಆದ ಸೀಸನ್ ಉಂಟು. ಈ ನಾವು ಈ ಹಾಳು ಬೆಂಡೆ ಮಾಡ್ತೇವಲ್ಲ, ಹೌದು, ಅದು ನಮ್ದು ಈ ಚಳಿಗಾಲದಲ್ಲಿ ಮಾತ್ರ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ, ಮತ್ತೆ ಬೇಸಿಗೆಗಾಲದಲ್ಲಿ ಬರುದಿಲ್ಲ, ಎಲ್ಲ ಹಳದಿ ಆಗಿ ಹೋಗ್ತದೆ. ಓಹೋ, ಚಳಿಗಾಲದಲ್ಲಿ ಬೆಳೆದ್ರೆ ಬರುದಿಲ್ಲ? ಇಲ್ಲ, ಅದು ಹಳದಿ ರೋಗ ಕಡಿಮೆ, ಬಹಳ ಕಡಿಮೆ. ಈಗ ಚಳಿಗಾಲ ಅಂದ್ರೆ ಅದಕ್ಕೆ ಯಾವಾಗ ಶುರು ಮಾಡೋದು ನೀವು? ನಾವು ಅಕ್ಟೋಬರ್ ನಿಂದ ಈಗ ನಾವು ಈ ಜನವರಿ ಎಡೆಯಲ್ಲಿ ಬೀಜ ಹಾಕಿದ್ರೆ ಅದೊಂದು ಹಳದಿ ರೋಗ ಬರುವುದಿಲ್ಲ, ಕಡಿಮೆ ಬರುವುದು. ಅಕ್ಟೋಬರ್ ಇಂದ ಜನವರಿ ಮೊದಲೇ ಬೀಜ ಹಾಕಿರಬೇಕು. ಹೌದೌದೌದು. ಆಮೇಲೆ ಜನವರಿಯಿಂದ 15ರ ನಂತರ ಎಲ್ಲ ಹಾಕಿದ್ರೆ ಅದು ಅದಕ್ಕೆ ಹಳದಿ ರೋಗ ಬಂದು ಏನಿಲ್ಲ, ನಷ್ಟದಲ್ಲೇ ಹೋಗ್ತದೆ. ಈಗ ಬೆಂಡೆಗೆಲ್ಲ ಈ ಸಾಲು ತೆಗೆಯುವಂತಹದ್ದು ಗುಂಡಿಯಲ್ಲಿ ತೆಗೆಯುವಂತಹದ್ದು ಅಥವಾ ಮಣ್ಣನ್ನ ರಾಶಿ ಹಾಕಿ ಮಾಡುವಂತದ್ದು ಹೇಗಿದು? ಇಲ್ಲ, ನಾವು ಗುಂಡಿನೂ ಮಾಡಲ್ಲ, ರಾಶಿನೂ ಹಾಕಲ್ಲ. ನಾವು ಅಂದ್ರೆ ಉಳುಮೆ ಮಾಡಿ ನಾನು ಟಿಲ್ಲರ್ನಲ್ಲೇ ಸಣ್ಣಕ್ಕೆ ಅದರಲ್ಲಿ ಗೀಚಿದ ಹಾಗೆ ಗೀಟ್ ಹಾಕಿ ಅದರಲ್ಲೇ ಬೀಜ ಹಾಕಿ ಬಿಡುವುದು. ಇಲ್ಲದಿದ್ರೆ ಸಿಕ್ಕಾಸಲ್ಲಿ ಇಲ್ಲಾದ್ರೆ ಏನಾದ್ರೂ ಒಂದು ವಸ್ತುವಿನಲ್ಲಿ ಸಣ್ಣಕ್ಕೆ ಸಾಲು ಮಾಡಬೇಕು. ಸಾಲು ಸಣ್ಣಕ್ಕೆ ಎಳೆಯಬೇಕು, ನಾವು ನೇಗಿಲು ಎಳೆದ ಹಾಗೆ ಅಷ್ಟು ಮಾಡಿಕೊಂಡ್ರೆ ಸಾಕು. ಹಾರೆಯಲ್ಲಿ ಇದು ಮಾಡ್ಬೇಕಂದಿಲ್ಲ. ಆಮೇಲೆ ಸ್ವಲ್ಪ ಡಿಸ್ಟೆನ್ಸ್ ಹೆಚ್ಚಿಗೆ ಇಟ್ಟುಕೊಂಡು ಸಾಲಿಂದ ಸಾಲಿಗೆ ನಮ್ಗೆ ಮಣ್ಣು ಏರಿಸಲಿಕ್ಕೆ ಸ್ವಲ್ಪ ಮಣ್ಣು ಸಿಗ್ತದೆ. ಅವಾಗ ಸ್ವಲ್ಪ ಡಿಸ್ಟೆನ್ಸ್ ಹೆಚ್ಚಿತ್ತು. ಸಾಲಿಂದ ಸಾಲಿಗೆ ಎಷ್ಟು ಅಂತರ ಬಿಡ್ತೀರಿ? ನಾನು 3 ಫೀಟ್ ಇರ್ತೇನೆ. 3 ಫೀಟ್. ಈಗ ಬೀಜದಿಂದ ಬೀಜಕ್ಕೆ ಅಂದ್ರೆ ಒಂದೇ ಸಾಲಿನಲ್ಲಿ ಎಷ್ಟು ಅಂತರ ಇಡ್ತೀರಿ? ಬೀಜದಿಂದ ಬೀಜಕ್ಕೆ ನಾವು ಸಾಮಾನ್ಯವಾಗಿ ಈಗ ಹಳ್ಳಿಯೆಲ್ಲ ಹೇಳ್ತಾರೆ ಒಂದೂವರೆ ಅಡಿ ಎರಡು ಅಡಿ ಇಡ್ಬೇಕಂತ. ಆದ್ರೆ ನಾನು ಒಂದು ಅಡಿಗಿಂತ ಹತ್ತಿರ ಇಡ್ತೇನೆ, ಯಾಕಂದ್ರೆ ಅದರಲ್ಲಿ ಗೆಲ್ಲು ಬರುವುದು ಕಡಿಮೆ ಅಡಿಯಿಂದ. ನಮ್ಗೆ ಸ್ಟಾರ್ಟಿಂಗ್ ಎಲ್ಲೇ ಬೆಂಡೆ ಸಿಗ್ತದೆ, ಆ ಕಾರಣಕ್ಕೆ ನಾವು ಸ್ವಲ್ಪ ಹತ್ತಿರ ಹೈ ಡೆನ್ಸಿಟಿ ಇರ್ತೇವೆ. ಈಗ ಒಂದು 100 square meter ಅಥವಾ ಸ್ಕ್ವೇರ್ ಫೀಟ್ ಇದ್ರೆ ಎಷ್ಟು ಗಿಡ ಹಾಕ್ಬೋದು ನಿಮ್ಮ ಹೇಳಿ? ಅರ್ಧ ಎಕರೆ ಎಷ್ಟು ಪ್ರದೇಶದಲ್ಲಿ ಬೆಳಿತೀರಿ ಬೆಂಡೆ? ನಾವಂದ್ರೆ ಈಗ ಅದು ಅದು ಇಷ್ಟಂತ ಗಿಡ ಹೇಳಲಿಕ್ಕೆ ಬರ್ಲಿಕ್ಕಿಲ್ಲ. ಆದ್ರೆ ಒಂದು ಒಂದು ಈಗ ನಾನು ಒಂದು ಗೇಣು ಇಲ್ಲದ್ರೆ ಒಂದು ಒಂದೂವರೆ ಗೇಣು ಅಷ್ಟು ದೂರಕ್ಕೆ ಒಂದು ಗಿಡ ಇಡ್ತೇನೆ. ಸರಿ ಸರಿ. ಈಗ ಬಿತ್ತನೆ ಮಾಡಿದ ಎಲ್ಲ ಬೀಜ ಮೊಳಕೆ ಬರ್ತದ ಅಥವಾ ಕೆಲವು ಖಾಲಿ ಉಳಿತವ? ಇಲ್ಲ, ಬರ್ತದೆ. ಅದಂದ್ರೆ ನಾನು ಬೀಜ ಹಾಕುವ ಮೊದಲು ಬೀಜವನ್ನು ಜಾಗ್ರತೆಯಲ್ಲಿ ಇಟ್ಕೊಳ್ತೇನೆ. ಯಾವ ರೀತಿ? ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಿ ಒಣಗಿಸಿ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಿ ಗಟ್ಟಿ ಗಟ್ಟಿ ಇಡ್ತೇನೆ ಗಾಳಿ ಒಡೆಯದಂತೆ. ನಿಮ್ಮ ಗಿಡದ ಬೀಜ ನಿಮಗೆ? ಹೌದು. ಆಮೇಲೆ ಬೀಜ ಹಾಕುವ ಮೊದಲು ನಾವು ಅದನ್ನು ಸ್ವಲ್ಪ ಬೀಜನ ನೆನೆಸಿ ಮೊಳಕೆ ಬರುತ್ತಾ ಅಂತ ಟೆಸ್ಟ್ ಮಾಡಿದ್ಮೇಲೆ ಹಾಕಿಬಿಡುದು. ಟೆಸ್ಟ್ ಮಾಡ್ತೀರಿ ನೀವು? ಟೆಸ್ಟ್ ಮಾಡ್ತೇವೆ, ಇಲ್ಲದಿದ್ರೆ ನಮ್ದು ಅಷ್ಟು ಕೆಲಸ ವೇಸ್ಟ್ ಆಗ್ತಿಲ್ಲ ಮೊಳಕೆ ಬರದಿದ್ರೆ. ಆಮೇಲೆ ಈಗ ಬೀಜ ಹಾಕುವ ಸಂದರ್ಭದಲ್ಲಿ ಅಥವಾ ಅದಕ್ಕಿಂತ ಮೊದ್ಲೇನಾದ್ರೂ ಗೊಬ್ಬರ ಕೊಡ್ಬೇಕಾಗ್ತದ? ಮೊದ್ಲೇ ಕೊಟ್ಟರೆ ಒಳ್ಳೇದು. ನಾನು ಕೋಳಿ ಗೊಬ್ಬರ ಎಲ್ಲ ಕೊಡ್ತೇನೆ, ಬೀಜ ಹಾಕುವಾಗಲೇ ಕೊಡ್ತೇನೆ ಕೋಳಿ ಗೊಬ್ಬರ, ಮತ್ತೆ ಒಣಗಿದ ಅಟ್ಟಿ ಗೊಬ್ಬರ ಇದ್ರೆ ಅದು ಕೊಡ್ತೇನೆ. ಆಮೇಲೆ ನಾವು ಒಂದು 15 ದಿವಸ ಕಳೆದ ಮೇಲೆ ತರಕಾರಿ ಗೊಬ್ಬರ ಸ್ವಲ್ಪಕ್ಕೆ ಕೊಡ್ತೇವೆ. ಅಂದ್ರೆ ಈಗ ಕೋಳಿ ಗೊಬ್ಬರ ಸ್ವಲ್ಪ ಸ್ಟ್ರಾಂಗ್ ಆಗ್ತದೆ ಅಂತ ಹೇಳುದಿಲ್ಲ? ಇಲ್ಲ, ನನ್ನ ಅನುಭವದಲ್ಲಿ ಅಷ್ಟೇನು ಸ್ಟ್ರಾಂಗ್ ಏನೂ ಆಗುದಿಲ್ಲ. ಅದು ಅದಂದ್ರೆ ರಾಶಿಯಲ್ಲಿ ಇದ್ರೆ ಬಿಸಿ ಇರ್ತದೆ ಮಣ್ಣಿಗೆ ಹಾಕಿದ್ಮೇಲೆ. ಅಷ್ಟೇ ಇಲ್ಲ, ಹೌದು, ಅದಕ್ಕೆ ಹೇಳ್ತಾರೆ ಅದು ಹೀಟ್ ಅಂತ. ನನ್ನ ಅನುಭವದಲ್ಲಿ ಹಾಗೇನಿಲ್ಲ, ಅದು ಮಾತ್ರ ಗಿಡದ ಬುಡಕ್ಕೆ ಹಾಕುವಾಗ ಬಿಸಿ ಇರಬಾರ್ದು ಅಷ್ಟೇ. ಸಾಮಾನ್ಯ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಈ ಕೋಳಿ ಗೊಬ್ಬರ? ಕೋಳಿ ಗೊಬ್ಬರ ಈಗ ಒಂದು 50 ಮೂಟೆ ಕೋಳಿ ಗೊಬ್ಬರ ಇದ್ರೆ 1 ಎಕರೆಗೆ ಹಾಕ್ಬೋದು. 1 ಎಕರೆಗೆ 50 ಮೂಟೆ? ಹೌದು. ಎಷ್ಟು, 150 ರೂಪಾಯಿ ಉಂಟಾ ಮೂಟೆಗೆ? ಇಲ್ಲಪ್ಪ, ಅದು ಒಂದು 90 ರೂಪಾಯಿ 100 ರೂಪಾಯಿಗೆ ಸಿಗ್ತದೆ. ಇಲ್ಲಿ ಮುಟ್ಟುವಾಗ ನಮ್ಗೆ ಒಂದು 110 ರೂಪಾಯಿ ಇದಾಗ್ತದೆ ಟ್ರಾನ್ಸ್ಪೋರ್ಟ್ ಎಲ್ಲ ಆಗುವಾಗ. ಸರಿ, ಈಗ ಬಿತ್ತನೆ ಮಾಡಿದ ನಂತರ ಒಂದು ಕೃಷಿ ಕ್ರಮಗಳು ಏನೇನು? ನೀರಾವರಿ ಕೊಡುವುದಾಗ್ಬೋದು, ಕಳೆ ತೆಗೆಯುವುದಾಗ್ಬೋದು, ಗೊಬ್ಬರ ಕೊಡುವುದಾಗ್ಬೋದು, ಈ ಬಗ್ಗೆ ಹೇಳಿ. ಕಳೆ ತೆಗೆಯುದು ಮುಖ್ಯ ಕೆಲಸ, ಅದರಲ್ಲಿ ಕಳೆ ಅದು ಸಿಕ್ಕಾಪಟ್ಟೆ ಬರ್ತದೆ. ಅವಾಗ ನಾವು ಈಗ ಮಲ್ಚಿಂಗ್ ಮಾಡ್ಬೋದು, ಸಣ್ಣ ಮೆಷಿನ್ ಇದ್ರೆ ಮಲ್ಚಿಂಗ್ ಮಾಡಿದ್ರೆ ಒಳ್ಳೇದು. ನಾವು ಮತ್ತೆ ಹಾಲಿನಿಂದಲೇ ಮಾಡ್ತೇವೆ ಅಷ್ಟೇ. ಮತ್ತೆ ನೀರಾವರಿ ಅಂದ್ರೆ ನಾವು ಫಸ್ಟ್ ಗೆ ಸ್ಪ್ರೇ ಮಾಡ್ತೇವೆ ಗಿಡಗಳಿಗೆ. ಏನು ಸ್ಪ್ರೇ? ಸ್ಪ್ರೇ ನೀರು, ನೀರನ್ನ ಹಾರಿಸಿ ಬಿಡೋದು ಪೈಪ್ ಅಲ್ಲಿ. ಆಮೇಲೆ ಒಂದು 15 ದಿವಸ ಆಗುವಾಗ, 15-20 ದಿವಸ ಆಗುವಾಗ ನಾವು ಸಾಲು ಹೊಡಿತೇವೆ, ಮಣ್ಣೇರಿಸಿ. ಮಣ್ಣೇರಿಸ್ತೀರಿ? ಅದಕ್ಕೆ ಆಮೇಲೆ ಸಾಲಿಗೆ ಬಿಡೋದು ನೀರು. ಸಾಲಿಗೆ ಬಿಡೋದು? ಸಾಲಿಗೆ ಬಿಡೋದು, ಒಳಗಡೆ ಹೋಗ್ಲಿಕ್ಕೆ ಬರೋದಿಲ್ಲ. ಈಗ ಸಾಲಿಂದ ಬಿಡಬೇಕು ಅಂದ್ರೆ ಪ್ರತಿ ದಿವಸಕ್ಕೂ ಬಿಡುವಂತದ್ದು ಅಥವಾ 2-3 ದಿವಸಕ್ಕೆ ಒಂದ್ಸರಿಯಾ? ಇಲ್ಲ ಇಲ್ಲ, ಒಂದು 3 ದಿವಸಕ್ಕೊಮ್ಮೆ. ಅದರ ಮಣ್ಣಿನ ತೇವಾಂಶ ನೋಡಿಕೊಂಡು, ಆರ್ದ್ರತೆ ಎಷ್ಟು ಉಂಟು ಅದನ್ನು ನೋಡಿಕೊಂಡು ಬಿಟ್ಟರೆ ಸಾಕು. ಆಮೇಲೆ ಈಗ ಏನೇನು ಸಮಸ್ಯೆಗಳು ಬರ್ತವೆ ಈಗ ಬೆಂಡೆ ಕೃಷಿಯಲ್ಲಿ? ಬೆಂಡೆ ಕೃಷಿಯಲ್ಲಿ ಕೆಲವು ಹುಳಗಳೆಲ್ಲ ಬರ್ತದೆ, ಕೀಟ. ಏನೇನು ಬರ್ತದೆ? ಎಲೆಯಿಂದ ರಸ ಎಲೆಯುವಂತಹ ಕೀಟ, ಮತ್ತೆ ಅದರ ಕಾಯಿ ಕೊರಕ ಅಂತ ಒಂದು ಅದನ್ನು ತೂತು ಮಾಡ್ತದೆ ಒಳಗಡೆ. ಹೌದು, ಆತರ. ಆದ್ರೆ ನನ್ನ ಅನುಭವದಲ್ಲಿ ನನಗೆ ಅಷ್ಟೇನು ಸಮಸ್ಯೆ ಅದರದ್ದು ಬರ್ಲಿಲ್ಲ. ನಾನು ರಾಸಾಯನಿಕ ಇದು ಸ್ಪ್ರೇ ಕೊಡುವುದಿಲ್ಲ. ಏನ್ ಮಾಡ್ತೀರಿ ಮತ್ತೆ? ಸರ್ಕಾರಿ ಗೊಬ್ಬರ ಕೊಡ್ತೇವಲ್ಲ, ಯೂರಿಯಾ ಪೊಟ್ಯಾಸ್ ಅಂತದ್ದೆಲ್ಲ, ಅದರ ಒಂದು ಸಣ್ಣ ಪ್ರಮಾಣದಲ್ಲೇ ಕೊಡ್ತೇನೆ. ಬಾಕಿ ಗೊಬ್ಬರ ಎಲ್ಲ ಹಾಕ್ತೇವಲ್ಲ ನಾವು. ಹೌದು, ಅದು ಲೆಕ್ಕಕ್ಕಿಂತ ಜಾಸ್ತಿ ಹಾಕಿದ್ರೆ ಇದು ಕೀಟಗಳು ಜಾಸ್ತಿ ಬರ್ತವೆ, ನಾವು ಅದನ್ನ ಔಷಧಿ ಹೊಡಿಲೇಬೇಕಾಗ್ತದೆ. ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಕೀಟಗಳಿಗೆ ತುಂಬಾ ರುಚಿ ಆಗ್ತದೆ, ರುಚಿ ಆಗ್ತದೆ, ಎಳತು ಬೀಳ್ತದೆ, ತೂತು ಮಾಡ್ತದೆ. ಹಾಗೆ ನಾನು ಈಗ ನೋಡಿ, ನಾನು ನಿನ್ನೆ ಮೊನ್ನೆಯಿಂದ ನಮ್ಗೆ ಹಾರ್ವೆಸ್ಟ್ ಶುರು ಆಗಿದೆ, ಈಗ ಒಂದು 75 ಸೆಂಟ್ ಅಲ್ಲಿ. ಆಗ ಇನ್ನು ಮೊನ್ನೆ ಒಂದು 20 ಕೆಜಿ, ನಿನ್ನೆ ಸಂಜೆ 50 ಕೆಜಿ ಮಂಗಳೂರಿಗೆ ಕಳಿಸಿದ್ದೇನೆ. ನಾನು ಈವರೆಗೂ ಯಾವುದೇ ಒಂದು ಮೆಡಿಸಿನ್ ಅದಕ್ಕೆ ಸ್ಪ್ರೇ ಮಾಡಲಿಲ್ಲ. ಈಗ ರಾಸಾಯನಿಕ ಸಿಂಪರಣೆ ಮಾಡದೇ ಇರುವ ತರಕಾರಿ ಅಂತ ಹೇಳಿ ವಿಶೇಷ ಬೆಲೆ ಸಿಗ್ತದೆ ನಿಮಗೆ? ಇಲ್ಲ, ಆತರ ಏನು ಸಿಗುದಿಲ್ಲ. ಸಿಗ್ಬೇಕಾದ್ರೆ ನಾವು ಅದಕ್ಕೆ ಅಂದ್ರೆ ಒಂದು ಏನಾದ್ರೂ ಮಾಡಿಕೊಳ್ಬೇಕು, ಸಾವಯವ ಅಂತಲೇ ಮಾಡ್ಕೋಬೇಕು. ಸಾವಯವ ಅಂತ ಮಾಡ್ಕೊಳ್ಬೇಕು, ಜನರಿಗೆ ಅದರ ಬಗ್ಗೆ ವಿಶ್ವಾಸ ಬೇಕು. ಅಂದ್ರೆ ನಮ್ಗೆ, ನಾವು ಮಂಗಳೂರಿಗೆ ಕಳಿಸ್ತೇವೆ, ಎಲ್ಲರೂ ಈಗ ಹೆಚ್ಚು ರಾಸಾಯನಿಕ ಹೊಡೆದವರು ಕಳಿಸ್ತಾರೆ, ಅದು ಯಾರಿಗೂ ಗೊತ್ತಾಗುದಿಲ್ಲ. ಈಗ ಕಳಿಸುದು ಅಂದ್ರೆ ಹೇಗೆ, ಬಸ್ ಅಲ್ಲಿ ಕಳಿಸೋದ ಹೇಗೆ? ಇಲ್ಲ ಇಲ್ಲ, ನಮ್ಗೆ ಅಂದ್ರೆ ತರಕಾರಿಯ ಗಾಡಿ ಹೋಗ್ತದೆ ಮಂಗಳೂರಿಗೆ ಬೆಳಿಗ್ಗೆ, ಅದಕ್ಕೆ ಸಂಜೆ ಹಾಕಿ ಬಿಡ್ತೇವೆ, ಅವರು ಕೊಂಡೋಗ್ತಾರೆ. ಸರಿ, ಈಗ ಬೆಂಡೆ ಕೃಷಿ ಅಲ್ಲದೆ ಬೇರೆ ತರಕಾರಿ ಕೃಷಿಯ ಬಗ್ಗೆ ಹೇಳಿ, ಬೇರೆ ಏನೇನು ಬೆಳಿತೀರಿ? ಬೇರೆ ಹೀರೆ, ಅಲಸಂದೆ, ಮತ್ತೆ ಮರಗೆಣಸು, ನಮ್ಗೆ ಖರ್ಚಿಗೆ ಮೆಣಸು, ಹರಿವೆ, ಇದನ್ನೆಲ್ಲ ಬೆಳೆಸ್ತೇವೆ ನಾವು. ಈಗ ದೊಡ್ಡ ಪ್ರಮಾಣದಲ್ಲಿ ಮುಕ್ಕಾಲು ಎಕರೆಯೋ ಒಂದು ಎಕರೆಯಲ್ಲೋ ಬೆಳೆಯುವಾಗ ನೀರಾವರಿ ಹಾಕ್ಲಿಕ್ಕೆ ಕಾಲುವೆಯಲ್ಲಿ ಬಿಡುವಂತದ್ದು ಒಂದೇ ವಿಧವೋ ಬೇರೆ ಏನಾದ್ರು ಉಂಟಾ? ಬೇರೆ ಮತ್ತೆ ಪೈಪ್ ಅಲ್ಲಿ ಅದು ಪೈಪ್ ಹಿಡಿದು ಸ್ಪ್ರೇ ಮಾಡುದು ಮಾತ್ರ ವಿಧಾನ, ಬೇರೆ ಏನಿಲ್ಲ. ಸ್ಪ್ರಿಂಕ್ಲರ್ ಹಾಕ್ಲಿಕ್ಕೆ ಆಗುದಿಲ್ಲ ಅದಕ್ಕೆ. ಯಾಕೆ? ಬೆಂಡೆಗೆ ಅದು ಅಂದ್ರೆ ಸ್ಪ್ರಿಂಕ್ಲರ್ ಹೀಗೆ ಸಣ್ಣ ಗಿಡಕ್ಕೆ ಹಾಕಿದ್ರೆ ಇಡೀ ಮಣ್ಣೆಲ್ಲ ಕರಗಿ ಹೋಗ್ಬೋದು ಆಚೆಗೆ, ಅದು ನೀರು ಬೀಳುವ ಹೊಡೆತಕ್ಕೆ. ಅದು ಟೆಸ್ಟ್ ಮಾಡಿದ್ದೇನೆ, ಅದು ಸರಿ ಬರುದಿಲ್ಲ. ಮತ್ತೆ ಎರಡನೇದಾಗಿ ಈಗ ತೋಡಿಂದು ಕೆರೆದು ನೀರಾದ್ರೆ ನೀರಲ್ಲಿ ಒಂದು ಮಣ್ಣಿನ ಅಂಶ ಇರ್ತದೆ, ಅದು ಬೆಂಡೆಲ್ಲೆಲ್ಲ ಕಲರ್ ಹಿಡಿಬಿಡ್ತದೆ ಕಬ್ಬಿಣದಾಗೆ. ಹೌದು, ಅದು ನಾನು ಒಂದು ವರ್ಷ ಮಾಡಿದ್ದೇನೆ, ಮಾಡಿ ಅದರಲ್ಲಿ ನನಗೆ ಒಂದು ಕೊಯಿಲ್ನ ಬೆಂಡೆನೆ ಹೋಗಿದೆ. ಆಮೇಲೆ ಬೆಂಡೆಯಲ್ಲಿ ಈ ಹಳದಿ ರೋಗ ಬರ್ತದಲ್ಲ, ಯಾಕೆ ಬರ್ತದೆ ಅದು? ನನ್ನ ಲೆಕ್ಕದಲ್ಲಿ ಅದು ಟೆಂಪರೇಚರ್ ಅದನ್ನು ತಡೆದುಕೊಳ್ಳುದಿಲ್ಲ. ಓಹೋ, ಟೆಂಪರೇಚರ್ ಜಾಸ್ತಿ ಆದ್ರೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಆಗುದಿಲ್ಲ, ಯಾಕಂದ್ರೆ ಇಲಾಖೆಯವರೆಲ್ಲ ಹೇಳ್ತಾರೆ ಅದು ವೈರಸ್ ಅದು ಹರಡ್ತದೆ, ಒಂದಕ್ಕೆಂದು ಹರಡ್ತದೆ ಅಂತ. ಹೌದು, ಅದು ಕೀಟಗಳು ಅದನ್ನು ಹರಡಿಸುದು ಅಂತ. ನನಗೆ ನನ್ನ ಬೆಂಡೆಯಲ್ಲಿ ಈಗ ಒಂದು ಪ್ರತಿ ವರ್ಷ ಬರ್ತದೆ, ಒಂದು ಮೂರು ನಾಲ್ಕು ಗಿಡ ಬರ್ತದೆ ಆ ಗದ್ದೆಯಲ್ಲಿ. ಏನ್ ಮಾಡ್ತೀರಿ? ನಾನು ತೆಗೆಯುವುದಿಲ್ಲ, ಏನಾಗ್ಲಿಲ್ಲ, ಈಗಲೂ ಅದು ಹಾಗೆ ಉಂಟು, ಬೇರೆ ಯಾವುದಕ್ಕೂ ಬರಲಿ. ಅಂದ್ರೆ ಅದು ಈ ಕ್ಯಾನ್ಸರ್ ಬಂದ ಹಾಗೆ ಅದು ಆ ಗಿಡಕ್ಕೆ ಮಾತ್ರ ಎಫೆಕ್ಟ್ ಆಗುದಲ್ಲದೆ ಇನ್ನೊಂದಕ್ಕೆ ಅದರಿಂದ ಹರಡುದಿಲ್ಲ. ಹರಡುದಿಲ್ಲ ಅಂತ, ಅದು ನಿಮ್ಮ ಅನುಭವ? ನನ್ನ ಅನುಭವ. ಸರಿ, ಈಗ ಬೆಂಡೆ ಬಿಟ್ಟು ಬೇರೆ ಕೃಷಿಯ ಬಗ್ಗೆ ಹೇಳಿ, ಈಗ ಬಳ್ಳಿ ತರಕಾರಿ ಮಾಡುದು ಇದ್ರೆ ಹೇಗೆ, ಚಪ್ಪರದ ವ್ಯವಸ್ಥೆ ಎಲ್ಲ ಹೇಗೆ? ಚಪ್ಪರದ ವ್ಯವಸ್ಥೆ ಆದ್ರೆ ನಾವು ಈ ಇದಕ್ಕೆ ಸಣ್ಣ ರೋಪ್ ಎಲ್ಲ ಹಾಕಿ ಕಟ್ಟಬೇಕು, ಕಂಬ ಹಾಕಿ. ಹೀರೆಗೆ ಫಿಶ್ ನೆಟ್ ಎಲ್ಲ ಹಾಕ್ತೀರಾ ಹೇಗೆ? ಅಲ್ಲ ಅಲ್ಲ, ಬಲೆ ಅಲ್ಲ, ಅದು ನಾವು ನೆಯ್ಯೋದು, ಈಗ ಕಟ್ಟೋದು ಮೇಲೆ ಎಳೆದು. ಎಳೆದು ಕಟ್ಟೋದು ಗಟ್ಟಿ ಸೈಡ್. ಈಗ ಎರಡು ವರ್ಷ, ಕಳೆದ ವರ್ಷ ಮಾಡ್ಲಿಲ್ಲ, ಮೊದಲಿನ ವರ್ಷ 50 ಸೆಂಟ್ ಅಲ್ಲಿ ನಾನು ಹೀರೆ ಹಾಕಿದ್ದೆ. ಹೀರೆ ಹಾಕಿ ಅದಕ್ಕೆ ಸೈಡ್ಗೆ ಎಲ್ಲ ಕಂಬ ಹಾಕಿ ಎಳೆದು ಕಟ್ಟಿ, ತುಂಬಾ ಕೆಲಸ ಬರ್ತದೆ ಅದಕ್ಕೆ. ಹೌದು ಹೌದು, ಹೀರೆಯಲ್ಲಿ ಈ ಹಣ್ಣು ನೋಣದ ಸಮಸ್ಯೆ ಬರ್ತದಲ್ಲ, ಕಾಯಿಯಲ್ಲಿ ಹುಳ ಆಗುವಂತದ್ದು. ಅದಕ್ಕೆ ನಾನು ಅದನ್ನು ಬಿಟ್ಟದ್ದು, ಯಾಕಂದ್ರೆ ಅದಕ್ಕೆ ಹೆಚ್ಚಿಗೆ ಮಾಡಿದ್ರೆ ಅದಕ್ಕೆ ಕಂಟ್ರೋಲ್ ಮಾಡ್ಲಿಕ್ಕೆ ಅದಕ್ಕೆ ಇದ್ದ ಕೆಲವೊಂದು ಇದೆಲ್ಲ ಉಂಟು, ಎಂತ ಅದು ಫೆರಮೋನ್ ಅದು ಇದೆಲ್ಲ, ಫೆರಮೋನ್ ಟ್ರ್ಯಾಪ್ಗಳು. ಹೌದು, ಅದು ಇದ್ರೂ ಅದರ ಹಾವಳಿ ನಮ್ಗೆ ತಡೆಯಲಿಕ್ಕೆ ಕಷ್ಟ ಆಗ್ತದೆ, ಮತ್ತೆ ಅದಕ್ಕೆ ಸ್ಪ್ರೇ ಹೊಡಿಲೇಬೇಕಾಗ್ತದೆ. ನಾನು ಅದಕ್ಕೆ ಅದನ್ನು ಸ್ಪ್ರೇ ಹೊಡೆಯುವುದು ಇಲ್ಲ, ಮಾಡುದು ಬೇಡ, ಸ್ವಲ್ಪ ಮಟ್ಟಿಗೆ ಮಾಡಿಕೊಳ್ತೇನೆ ಅಷ್ಟೇ. ಅಂದ್ರೆ ಇದು ಯಾವುದು, ನಮ್ಮ ದನದ ಮೂತ್ರ, ಗೋಮೂತ್ರ, ಇದನ್ನೆಲ್ಲ ಇದು ಮಾಡಿ ಅದಕ್ಕೆ ಬೆಳ್ಳುಳ್ಳಿ ಗಾಂಧಾರಿ ಎಲ್ಲ ಹಾಕಿ ಸ್ವಲ್ಪ ಸ್ವಲ್ಪ ಹೊಡೆದು ಅದರಿಂದ ಸಿಕ್ಕಿದಷ್ಟನ್ನು ಕೊಯ್ಯೋದಷ್ಟೇ. ಈ ಮರಗೆಣಸಿನ ಬಗ್ಗೆ ಹೇಳಿ, ಮರಗೆಣಸು ಕೃಷಿ, ಗಡ್ಡೆ ತರಕಾರಿ ಕೂಡ ಮಾಡ್ತೀರಿ ನೀವು? ಮಾಡ್ತೇವೆ. ಅದರ ಬಗ್ಗೆ ಹೇಳಿ. ಮರಗೆಣಸು ಅಂದ್ರೆ ನಾವು ಅದೊಂದು 2 ಫೂಟಿಗೆ ಒಂದರ ಹಾಗೆ ಉಳುಮೆ ಮಾಡಿ ಗದ್ದೆಯನ್ನು, ಈಗ ಈಗ ಅಕ್ಟೋಬರ್ ಫಸ್ಟ್ಗೆ ನಾವು ನಾಟಿ ಮಾಡಿದ್ರೆ ಮಳೆಗಾಲ ಬರ್ಲಿಕ್ಕೆ ಆಗುವಾಗ ನಮ್ಗೆ ತೆಗಿಲಿಕ್ಕೆ ಸಿಗ್ತದೆ. 2 ಫೂಟಿಗೆ ಒಂದು ಒಂದು 3-4 ಫೀಟ್ ಅಂತರಕ್ಕೆ ಲೈನ್ ಇಡಬೇಕು, ಇಟ್ಟು ಉಳುಮೆ ಮಾಡಿ ಅದರಲ್ಲಿ ಸ್ವಲ್ಪ ಮಣ್ಣೇರಿಸಿ ಅದನ್ನು ಅಲ್ಲಲ್ಲಿ ಸಣ್ಣ ಸಣ್ಣ ಒಂದು 4-5 ಇಂಚಿನಷ್ಟು ಉದ್ದದ ದಂಟುಗಳನ್ನು ನಾಟಿ ಮಾಡಿ ನೀರು ಸ್ವಲ್ಪ ಚಿಮ್ಕಿ ಹಾಕಿ ಬಿಟ್ರೆ ಮತ್ತೆ ಮಣ್ಣು ಏರಿಸಿ ಬಿಡ್ಬೇಕು ಸ್ವಲ್ಪ ಅದಕ್ಕೆ, ಆತರ ಮಾಡಿದ್ರೆ ಸಾಕಾಗ್ತದೆ. ಇದರಲ್ಲಿ ಅಳಿಲು ಹೆಗ್ಗಣಗಳಾಗ್ಬೋದು ಅಥವಾ ಹಂದಿಗಳಾಗ್ಬೋದು, ಕಾಟ ಇಲ್ವಾ? ಅಯ್ಯೋ, ಅದೇ ನಾನು ಒಮ್ಮೆ ಮಾಡಿದ್ದು ಈಗ ಎಲ್ಲ ಹಂದಿ ತಿಂದಾಯ್ತು. ಏನ್ ಮಾಡ್ಬೋದು ಅದಕ್ಕೆ? ಅದಕ್ಕೆ ಬಲೆ ಎಲ್ಲ ಕಟ್ತೇವೆ ನಾವು, ಈಗ ಎಂತದ್ದು ಶೆಡ್ ನೆಟ್ ಎಲ್ಲ ಉಂಟಲ್ಲ, ಇದಿಗೆಲ್ಲ ಕಟ್ಟಿ ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡುದು. ಈಗ ನಮ್ಗೆ ಭತ್ತದ ಇದರ ಕೃಷಿ ಇದರ ಒಟ್ಟಿಗೆ ಕೊಯ್ಯುವ ಕೆಲಸದ ಒಟ್ಟಿಗೆ ನನ್ಗೆ ಅದಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಹಾಗೆ ಸ್ವಲ್ಪ ಅದು ನಷ್ಟ ಆಯ್ತು. ಈಗ ಕೃಷ್ಣ ಶೆಟ್ಟಿ ಅವರು, ಈಗ ಭತ್ತದ ಕೃಷಿಯನ್ನ ನೀವು ಸ್ವತಃ ಮಾಡ್ತಾ ಇದ್ರಿ, ಜೊತೆಗೆ ಬೇರೆ ಲೀಸಿಗೆ ತಗೊಂಡು ಕೂಡ ಮಾಡ್ತಾ ಇದ್ರಿ, ಇದರ ಅನುಭವದ ಬಗ್ಗೆ ಹೇಳಿ. ಭತ್ತದ ಕೃಷಿ ಈಗ ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಮಾಡಿದ್ರೆ ಲಾಭದಾಯಕ ಆಗ್ಬಹುದು, ಜನರಿಂದ ಮಾಡಿಸಿದ್ರೆ ಅದು ನಷ್ಟದ ಕೆಲಸವೇ ಸರಿ. ಯಂತ್ರೋಪಕರಣ ಅಂದ್ರೆ ಹೇಗೆ ಬಳಕೆ ಮಾಡ್ತೀರಿ ನೀವು? ನಾವು ಅಂದ್ರೆ ಈಗ ನೋಡಿ, ಟಿಲ್ಲರ್ ನಮ್ಮ ಹತ್ರ ಇದ್ರು ನಾವು ಟ್ರ್ಯಾಕ್ಟರ್ ತರಿಸಿ ಉಳುಮೆ ಮಾಡ್ತೇವೆ. ಅದರಿಂದ ನಾವು ಇದಕ್ಕೆ ಕೊಡುವ ಸಂಬಳಗಿಂತಲೂ ಅದರಲ್ಲಿ ಕೆಲಸ ಸ್ಪೀಡ್ ಆಗ್ತದೆ, ನಮ್ಗೆ ಗದ್ದೆ ಎಲ್ಲ ಒಳ್ಳೆ ಚಂದವಾಗಿ ಹುಡಿ ಆಗ್ತದೆ. ಈಗ ಟ್ರ್ಯಾಕ್ಟರ್ ಉಳುಮೆ ಮಾಡುದಿದ್ರೆ 1 ಎಕರೆಗೆ ಎಷ್ಟು ಖರ್ಚು ಬರ್ತದೆ? 1 ಎಕರೆಗೆ ಒಂದು ಸಾಲು ಉಳುಮೆ ಮಾಡಿದ್ರೆ ಒಂದು 1,500 ರೂಪಾಯಿ ಬರ್ಬೋದು. 1,500? ಹೌದು, ಇನ್ನೊಮ್ಮೆ ಉಳುಮೆ ಮಾಡುವಾಗ ಇನ್ನು ಒಂದು 3,000ದಲ್ಲಿ ನಮ್ಗೆ ಅದು ಗದ್ದೆ ಉಳುಮೆ ಆಗಿ ರೆಡಿ ಆಗ್ಬೋದು. ಅಂದ್ರೆ 4 ಗಂಟೆಯಲ್ಲಿ ಆಗ್ತದೆ ನಿಮ್ಗೆ ಕೆಲಸ? ಹೌದೌದು. ಆಮೇಲೆ ನಾಟಿ ಮಾಡೋದಕ್ಕೂ ಕೂಡ ಯಂತ್ರ ಉಪಯೋಗಿಸ್ತೀರಾ? ಮಾಡಿದ್ದೇನೆ ಈ ಸಾರಿ ನಾನು, ಅದು ಬಿಸಿ ರೋಡಿನಿಂದ ಅದು ದೊಡ್ಡ ಮೆಷಿನ್ ಅದು ತಂದು ನಾಟಿ ಮಾಡಿಸ್ತೇನೆ. 1.5 ಎಕರೆ ನಾಟಿ ಮಾಡಿಸಿ ಈಗ ಮೊನ್ನೆ ಕೊಯ್ದಾದದ್ದಷ್ಟೇ ಗದ್ದೆ. ಸಾಲು ನಾಟಿ ಮಾಡುವಂತದ್ದು? ಹೌದು, ಸಾಲು ನಾಟಿ, ಅದೇ ಅದರಲ್ಲೇ ಮೆಷಿನ್. ನಮ್ಗೆ ಬೆಳಿಗ್ಗೆ 10 ಗಂಟೆ ಬಂದು 1-4 ಗಂಟೆ ಆಗುವಾಗ ಎಲ್ಲ ಮುಗಿಸಿ ಹೋಗಿದ್ದಾರೆ ಅವರು. ಆಮೇಲೆ ಈಗ ಭತ್ತದ ಕೃಷಿಯಲ್ಲಿ ಕಳೆ ನಿರ್ವಹಣೆಯ ಒಂದು ಮಹತ್ವ ಏನು ಮತ್ತು ಯಾವ ರೀತಿ ಮಾಡುವಂತದ್ದು ನೀವು? ಕಳೆ ನಿರ್ವಹಣೆ ನಾವು ಈಗ ಅಷ್ಟು ನನಗೆ ಮಾಡ್ಲಿಲ್ಲ, ಅಂದ್ರೆ ನೀರಿನ ಮಟ್ಟ ಒಂದೇ ರೀತಿಯಲ್ಲಿ ಇದ್ರೆ ಗದ್ದೆಯಲ್ಲಿ ಕಳೆ ಅಷ್ಟು ಬರುವುದಿಲ್ಲ. ಸರಿಯಾಗಿ ಮಣ್ಣೆಲ್ಲ ಸರಿಯಾಗಿ ಉಳುಮೆ ಮಾಡಿರ್ಬೇಕು, ಅಷ್ಟು ಸಮಸ್ಯೆ ಬರುವುದಿಲ್ಲ. ನೆಲದ ಮಟ್ಟ ಲೆವೆಲ್ ಇರಬೇಕು. ಲೆವೆಲ್ ಇರಬೇಕು, ಹೌದು. ಇದರಲ್ಲಿ ಬಂಬೂಚಿ ಅಂತ ಸಮಸ್ಯೆ ಎಲ್ಲ ಬರುದಿಲ್ವ? ಅದು ಈ ಸಾರಿ ಅದರದ್ದು ಬಹಳ ಜಾಸ್ತಿ ಇತ್ತು ಕಾಟ. ನನ್ಗೆ ಒಂದು ಒಂದು ಎಕರೆಯಲ್ಲಿ ಮಾಡಿದ್ದರಲ್ಲಿ ಇನ್ನೊಂದು ಅದರಲ್ಲಿ ಸಮಸ್ಯೆ ಬಂತು. ಅಂದ್ರೆ ನಾವು ನಾಟಿ ಮಾಡುವಾಗ ಸಾಧಾರಣ ಹತ್ತಿರದಲ್ಲಿ ಇದ್ದವರೆಲ್ಲ ಒಂದೇ ಸಮಯದಲ್ಲಿ ನಾಟಿ ಮಾಡುವಂತ ಒಮ್ಮೆಗೆ ಬೆಲೆ ಬರುವ ಹಾಗೆ ರೀತಿಯಲ್ಲಿ ಮಾಡುವುದಿದ್ರೆ ಅದರಿಂದ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಬಹುದು. ನನಗೆ ನನ್ನ ಹತ್ತಿರದವರ ಹತ್ರ ನಾನು ಹೇಳಿದ್ರು, ಅವರು ಒಂದು 15 ದಿವಸ ಹಿಂದೆ ಮುಂದೆ ಮಾಡಿದ್ರು ಇದನ್ನು, ಒಟ್ಟಿಗೆ ಬರಲಿಲ್ಲ. ಆದ ಕಾರಣ ಏನಾಯ್ತು, ಅವರದ್ದು ಕೊಯ್ಲು ಮಾಡುವಾಗ ನಮ್ಮದಕ್ಕೆ ಬಂದು ಕೂತ್ಕೊಂಡಿದ್ದು ಇದೆಲ್ಲ. ಹೌದು ಹೌದು. ಸ್ಪ್ರೇ ಮಾಡಿ 2 ಸಾರಿ ಸ್ಪ್ರೇ ಮಾಡಿದ್ರು, ಸಾಧಾರಣ ಅರ್ಧಂಬರ್ಧ ಹೋಗಿದೆ ಒಂದು ಸೈಡ್ ಅಲ್ಲಿ. ಆಮೇಲೆ ಭತ್ತದ ಕೃಷಿಯಲ್ಲಿ ಈ ಸಾರ್ವಜನಿಕದ ಗೊಬ್ಬರದ ಒಂದು ನಿರ್ವಹಣೆ ಮಾಡುವಂತದ್ದು ಬಹಳ ಮಹತ್ವಪೂರ್ಣವಾದ ಕೆಲಸ ಅಂತ ಹೇಳ್ತೀವಿ, ಇದ್ರ ಬಗ್ಗೆ ಹೇಳಿ. ಯಾವ್ದು ಸಾರಜನಕ? ಹೌದು ಹೌದು. ನೈಟ್ರೋಜನ್ ಹೆಚ್ಚು ಕಮ್ಮಿ ಆದ್ರೆ ಬೆಂಕಿ ರೋಗ ಬರ್ತದೆ, ಬೇರೆ ಬೇರೆ ಕಾಯಿಲೆಗಳು ಬರ್ತವೆ. ಖಂಡಿತವಾಗಿ ಬರ್ತದೆ. ಅದು ನಾನೀಗ ಒಂದು 1.5 ಎಕರೆಯಲ್ಲಿ ತರಕಾರಿ ಮಾಡಿದ ಜಾಗದಲ್ಲಿ, ನಾನು ಕೋಳಿ ಗೊಬ್ಬರ ಹಾಕಿದ ಜಾಗದಲ್ಲಿ ಭತ್ತದ ಕೃಷಿ ಮಾಡಿದ್ದು. ಅದರಲ್ಲಿ ಕೋಳಿ ಗೊಬ್ಬರದಲ್ಲಿ ನೈಟ್ರೋಜನ್ ಜಾಸ್ತಿ ಉಂಟು. ಹೌದು. ನಾನು ಅದಕ್ಕೆ ಯಾವುದೇ ಗೊಬ್ಬರನ್ನು ಕೊಡ್ಲಿಲ್ಲ. ಒಂದು ಮಿಸ್ಟೇಕ್ ಮಾಡಿದಂದ್ರೆ ನಾನು ಅದಕ್ಕೆ ಪೊಟ್ಯಾಶ್ ಕೊಡ್ಬೇಕಿತ್ತು, ಕೊಡ್ಲಿಲ್ಲ. ಆದ ಕಾರಣ ಅದು ಬಂತು, ಬ್ಲಾಸ್ಟ್ ಬಂತು ಅದಕ್ಕೆ ಬೆಂಕಿ ರೋಗ. ಬೆಂಕಿ ರೋಗ ಬಂದ ಕಂಡ ಕೂಡ್ಲೆ ಮರುದಿವಸನೆ ನಾನು ಅದಕ್ಕೆ ಬಾವಿಸ್ಟಿನ್ ಅಂತ ಅದು ತಂದು ಸ್ಪ್ರೇ ಮಾಡಿದೆ. ಇಲಾಖೆ ಅವರು ಹೇಳಿದ್ರು, ಇವರು ಕೃಷಿ ಆಫೀಸರ್ನಿಂದ ಕೂಡ್ಲೆ ಸ್ಪ್ರೇ ಮಾಡಿದ, ಏನು ಸಮಸ್ಯೆ ಆಗ್ಲಿಲ್ಲ. ಹೌದೌದು. ನಿಂತ್ಕೊಂಡಿದ್ದು ಬೇರೆ, ಅದು ನೈಟ್ರೋಜನ್ ಕಡಿಮೆ ಇರುವ ಜಾಗದಲ್ಲಿ ಏನು ಬರಲಿಲ್ಲ ಹಾಗೆ. ಈಗ ನೀವು ಸ್ವತಃ ಭತ್ತದ ಕೃಷಿ ಮಾಡುವಂತಹದ್ದು ಮತ್ತು ಲೀಸಿಗೆ ಜಾಗವನ್ನು ತಗೊಂಡು ಕೃಷಿ ಮಾಡುವಂತಹದ್ದು ಏನಾದ್ರೂ ವ್ಯತ್ಯಾಸ ಉಂಟು ಅದರಲ್ಲಿ? ವ್ಯತ್ಯಾಸ ಅಂದ್ರೆ ಲೀಸಿಗೆ ಆದ್ರೆ ನಾವು ಅವರಿಗೆ ಅದರ ಒಂದು ಅಂಶ ಕೊಡ್ಬೇಕಾಗುತ್ತೆ ಅಷ್ಟೇ. ಎಷ್ಟು ಅಂತ ಮಾತುಕತೆ ಮಾಡ್ತೀರಿ? ಇಲ್ಲ, ಅದು ಈಗ ಏನಂದ್ರೆ ಇಲ್ಲಿ ನಮ್ಗೆ ಸರ್ಕಾರದಿಂದ ಸಬ್ಸಿಡಿ ಸಿಗ್ತದೆ ಭತ್ತದ ಗದ್ದೆಗೆ. ಹೇಗೆ ಅದು? ಅದು ಈಗ ವರ್ಷಂ ಪ್ರತಿ ಸಿಗುವ ಬೋನಸ್ ಅಂತ ಅದೊಂದು ಬೇರೆ ಉಂಟು. ಇನ್ನು ಅಡಿಲು ಬಿದ್ದ ಗದ್ದೆಗಳಿಗೆ ಈ ಸಾರಿ ಸರ್ಕಾರದಿಂದ ಕೇರಳದಲ್ಲಿ ಜಾಸ್ತಿ ಹಣ ಇಟ್ಟಿದ್ದಾರೆ. 1 ಎಕರೆಗೆ ಎಷ್ಟು ಕೊಡ್ತಾರೆ? 1 ಎಕರೆಗೆ 14,000 ವರೆಗೆ ಅವರದ್ದು ಉಂಟು. ಪ್ರೋತ್ಸಾಹನ ಕೊಡ್ತಾರೆ. ಪ್ರೋತ್ಸಾಹನ ಅಂದ್ರೆ ಅಡಿಲು ಬಿದ್ದ ಭೂಮಿಯನ್ನು ಕೃಷಿ ಮಾಡ್ಲಿಕ್ಕೆ ಬೇಕಾಗಿ ಆ ರೀತಿ ಪ್ರೋತ್ಸಾಹ ಕೊಡುವುದು. ಹೊಸದಾಗಿ ಮಾಡುವವರಿಗೆ ಪ್ರೋತ್ಸಾಹ ಕೊಡ್ತಾರೆ. ಹೌದು. ಮಾಮೂಲಿಯಾಗಿ ಈಗಾಗಲೇ ಭತ್ತದ ಕೃಷಿ ಮಾಡ್ತಾ ಇರುವವರು ಮುಂದುವರಿಸುವುದಿದ್ರೆ ಅವರಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ? ಅವರಿಗೆ ಅದೇ 1 ಎಕರೆಗೆ 800 ರೂಪಾಯಿ ಈ ತರ ಎಲ್ಲ ಬರ್ತಾ ಇದೆ ಅಷ್ಟೇ, 800,000 ಅದರ ಒಳಗೆ. ಈಗ ನಿಮ್ಮ ಲೆಕ್ಕಾಚಾರದಲ್ಲಿ 1 ಎಕರೆಗೆ ಎಷ್ಟು ಖರ್ಚು ಬರಬಹುದು? ನನ್ನ ಲೆಕ್ಕಾಚಾರದಲ್ಲಿ 1 ಎಕರೆ ಅಂದ್ರೆ ನಾನು ಮೊನ್ನೆ 3.5 ಎಕರೆ ಗದ್ದೆಗೆ ನನಗೆ ಅದು ನಾನು ಈಗ ಡಿವೈಡ್ ಮಾಡ್ಲಿಕ್ಕೆ ಆಗುದಿಲ್ಲ. ನನಗೆ ಎಲ್ಲ ಅದು ನಾಟಿ ಮಾಡಿದಿಂದ ಹಿಡಿದು ಕೊಯ್ದು ಅದರ ಭತ್ತ ತೆಗೆಯುವ ಅಲ್ಲಿವರೆಗೆ ನನಗೆ 90,000 ರೂಪಾಯಿ ಖರ್ಚು ಬಂತು. 3.5 ಎಕರೆಗೆ 90,000 ಅಂದ್ರೆ 90,000 ಖರ್ಚು ಅದು ಪರವಾಗಿಲ್ಲ. ಅದರಲ್ಲಿ ಸ್ವಲ್ಪ ನಾನು 40 ಕ್ವಿಂಟಲ್ ನಾನು ಸೆಪ್ಟ್ ಮಾಡಿದ್ದೆ, ಆದ್ರೆ ನನಗೆ ಸಿಕ್ಕಿದ್ದು 25 ಕ್ವಿಂಟಲ್. ನಿರೀಕ್ಷಿಸಿದಷ್ಟು ಫಸಲು ಬರಲಿಲ್ಲ. ಬರ್ಲಿಲ್ಲ. ಮತ್ತೆ ನಾನು ಏನ್ ಮಾಡಿದ್ರೆ, ಇಲ್ಲಿ ನಮ್ದು ಈ ಸಪ್ಲೈಕೋ ಅಂತ ಗವರ್ಮೆಂಟ್ ಇಂದ ಒಂದು ಇದುಂಟು ಭತ್ತ ತೆಗೆಯುವಂತ ಒಂದು ವ್ಯವಸ್ಥೆ, ನಾನು ಅವರಿಗೆ ಮಾರಾಟ ಮಾಡಿದ್ದೇನೆ. ಅವರಿಗೆ ಮಾರಾಟ ಮಾಡಿದ ಕಾರಣ ಸ್ವಲ್ಪ ಆದ್ರೂ ಇದ್ದ 26.90 ರೂಪಾಯಿ ಕೊಡ್ತಾರೆ ಅವರು 1 ಕೆಜಿಗೆ. ಒಂದ್ ರೀತಿಯ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದ್ದ ಹಾಗೆ. ಅದು ಹೌದೌದು, ಅದು ಎಲ್ರಿಗೂ ಗೊತ್ತಿಲ್ಲ. ನಾನು ಕಳೆದ ವರ್ಷ ನಮ್ಗೆ ಅವರು ಒಂದು ಆಫೀಸರ್ ಹೇಳಿ ಕಳೆದ ವರ್ಷದಿಂದ ನಾನು ಹಾಕಿದ್ದೇನೆ. ಆ ರೀತಿ ಕೊಡುವುದರಿಂದ ಸ್ವಲ್ಪ ನಮ್ಗೆ ಆದಾಯ ಉಂಟು. ಹೆಚ್ಚು ಕಮ್ಮಿ 1 ಎಕರೆಗೆ ನಿಮಗೆ 30,000-32,000 ರೂಪಾಯಿ ಖರ್ಚಾಗ್ತದೆ. ಹಾಗಾದ್ರೆ ಖರ್ಚಾಗ್ತದೆ ಅಂದ್ರೆ ದೊಡ್ಡ ಸಮಸ್ಯೆ ಏನಂದ್ರೆ ಕೆಲಸದ ಜನರದ್ದು. ಹೌದು ಹೌದು. ಯಾಕಂದ್ರೆ ಅವರು ಈ ಮೊದಲಿನ ಹಾಗೆಲ್ಲ, ಮೊದಲು ಒಂದು ನಿಯತ್ತಿನಿಂದ ಒಂದು ಸಮಯಕ್ಕೆ ಬರ್ತಿದ್ರು ಕೆಲಸಕ್ಕೆ, ಒಂದು ಆಳು ಒಂದು ಇಷ್ಟೇ ಕೆಲಸ ಆಗ್ಬೇಕಂತ ಇತ್ತು. ಈಗ ಹಾಗಲ್ಲ, ಅವರಿಗೆ ಸಂಜೆ ಆದ್ರೆ ಅಷ್ಟು, ಬೆಳಿಗ್ಗೆ ಆದ್ಮೇಲೆ ಸಂಜೆ ಆಗಿ ಆಗ್ತದೆ ಹಾಗೆ ಆಗ್ತದೆ. ಹಾಗೆ ಅವರು ಅವರಿಗೆ ಒಂದು ಟೈಮ್ ಕೀಪ್ ಮಾಡುವುದಿಲ್ಲ, ಏನಿಲ್ಲ. ಹೌದು, ಕಾಲ ಬದಲಾಗಿದೆ. ಕಾಲ ಬದಲಾಗಿದೆ ಅಂದ್ರೆ 9:30 ಗಂಟೆ ನಂತರ ಬರ್ತಾರೆ ಗದ್ದೆಗೆ. ಎಡೆಯಲ್ಲಿ ಒಂದು 3/4 ಗಂಟೆ ಚಾ ಕುಡಿಲಿ ಕೂತ್ಕೊಳ್ತಾರೆ, ಮಧ್ಯಾಹ್ನ ಹೋಗ್ತಾರೆ, 3:00-3:30 ಬರ್ತಾರೆ, 5:00 ಹೋಗ್ತಾರೆ. ಅಂದ್ರೆ 5 ಗಂಟೆ ಕೆಲಸನೂ ಆಗುದಿಲ್ಲ ದಿವಸದಲ್ಲಿ. ಅಡಿಕೆ ಕೃಷಿ ಹೇಗೆ ನಡೀತಾ ಇದೆ? ಅಡಿಕೆ ಕೃಷಿ ತೊಂದರೆ ಇಲ್ಲ, ಆದ್ರೆ ಇತ್ತೀಚೆಗೆ ಕೆಲವು ವರ್ಷಗಳಲ್ಲಿ ಒಂದು 2-3 ವರ್ಷಗಳಲ್ಲಿ ಇದು ನಮ್ಮ ತೋಟದಲ್ಲಿ ಅಂತಲ್ಲ ಎಲ್ಲ ತೋಟದಲ್ಲೂ ಇಳುವರಿ ಕಡಿಮೆ ಆಗ್ತಾ ಬರ್ತಾ ಇದೆ. ಯಾಕೆ ಇರ್ಬೋದು? ಯಾಕೆ ಅಂತಾನು ನಮ್ಗೆ ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಒಂದ ಈ ಬಿಸಿಲಿನ ತಾಪಕ್ಕಾಗಿರ್ಬೋದು, ಅದು ಬೇರೆ ನಮ್ಗೆ ಕಾರಣ ಏನು ಗೊತ್ತಾಗುದಿಲ್ಲ. ಅಂದ್ರೆ ಈಗ ನಳ್ಳಿ ಉದುರುವ ಸಮಸ್ಯೆ ಎಲ್ಲ ಬರ್ತದ? ನಳ್ಳಿ ಉದುರುವುದು ಮತ್ತೆ ಹಿಂಗಾರ ಕರಕಿ ಹೋಗುದು ಈ ತರದ್ದು. ಮತ್ತೆ ಇದಕ್ಕೆ ಕರ್ನಾಟಕದಲ್ಲೆಲ್ಲ ಸ್ಪ್ರೇ ಮಾಡ್ಲಿಕ್ಕೆ ಹೇಳ್ತಾರಲ್ಲ ಯಾವ್ದು ಔಷಧಿ ಎಲ್ಲ. ಅಂದ್ರೆ ಈಗ ಬೇಸಿಗೆಯಲ್ಲಿ ತಾಪಮಾನ 35ಕ್ಕಿಂತಲೂ ಜಾಸ್ತಿ ಹೋಗುವಂತಹದ್ದು, ಜೊತೆಗೆ ಮಳೆಗಾಲದ ಕೂಡ ಬಹಳ ಸುದೀರ್ಘವಾದಂತಹ ಮಳೆಗಾಲ ಈ ವರ್ಷ. ಹೌದು, ಮಳೆಗಾಲದಲ್ಲಿ ನಮ್ಗೆ ಇದು ಕೊಳೆ ರೋಗದ ಒಂದು ಸಮಸ್ಯೆ. ಹೌದು, ಅದು ಸಮಯದಲ್ಲಿ ಔಷಧಿ ಸಿಂಪರಣೆ ಮಾಡಿದ್ರೆ, ಸರಿಯಾದ ಪ್ರಮಾಣದಲ್ಲಿ ಮಾಡಿದ್ರೆ ಅದು ಕಂಟ್ರೋಲ್ ಬರ್ತದೆ. ಅಂದ್ರೆ ಈಗ ಶೇಕಡ 1 ಬೋರ್ಡ್ ದ್ರಾವಣ ಅಂತ ಹೇಗೆ ಖಾತ್ರಿ ಮಾಡ್ತೀರಿ? ಶೇಕಡ 1 ಬೋರ್ಡ್ ಮಿಶ್ರಣ ಸಿಂಪಡಿಸ್ತಾ ಇದ್ದೆ ನಾನು. ಆವಾಗ ನಮ್ಮ ಹತ್ತಿರದ ತೋಟದವರ ಹತ್ರ ಅಡಿಕೆ ಉದುರುದಿಲ್ಲ. ನಮ್ಮಲ್ಲಿ 2 ಸಾರಿ ಸ್ಪ್ರೇ ಮಾಡಿದ್ರು ಅಡಿಕೆ ಉದುರ್ತಿತ್ತು. ಅಂದ್ರೆ ಅವರು ಏನ್ ಮಾಡ್ತಿದ್ರು ಅಂದ್ರೆ, ಒಂದು ಶೇಕಡ 1 ಬಿಟ್ಟು ಅವರು 100 ಲೀಟರ್ಗೆ 1 ಕೆಜಿ ಮೈಲ್ ಸುತ್ತು ಮತ್ತೆ 2 ಕೆಜಿ ಸುಣ್ಣ ಹಾಕ್ತಿದ್ರು. ಒಂದಕ್ಕೆ 2. ನಾನು ಆಮೇಲೆ ನಾನು ಅದನ್ನೇ ನಾನು ಫಾಲೋ ಮಾಡಿದೆ. ಸರಿ ಆಯ್ತಾ, ಫಾಲೋ ಮಾಡಿದ್ಮೇಲೆ ನಮ್ಮಲ್ಲಿ ಈಗ ರೋಗ ಇಲ್ಲ. ಈಗ ಬೇರೆ ರೈತರು ಕೇಳುವವರು ಕೂಡ ಇದನ್ನೇ ಫಾಲೋ ಮಾಡಬಹುದಾ? ನನ್ನ ಲೆಕ್ಕದಲ್ಲಿ ಅದನ್ನೇ ಫಾಲೋ ಮಾಡಲೇಬೇಕು. ಅದು ಬಹುಶಃ ಸುಣ್ಣದ ಗುಣಮಟ್ಟ ಹಾಗೆ ಇರಬೇಕು ಏನಂತ ಗೊತ್ತಿಲ್ಲ. ಆದ್ರೆ ಅದು ಅವರ ಒಂದು ಪ್ರಮಾಣ ಸಾಕಾಗುದಿಲ್ಲ. ಈ ದ್ರಾವಣದ ಒಂದು pH ಅಂತ ಟೆಸ್ಟ್ ಮಾಡುವುದು ಕ್ರಮ ಉಂಟಾ? ಇಲ್ಲ, ನಾನು ಮಾಡ್ಲಿಲ್ಲ. ಈಗ 1 ಮೈಲ್ ತುತ್ತಿಗೆ 2 ಪ್ರಮಾಣದಲ್ಲಿ ಸುಣ್ಣ ಹಾಕಿದಾಗ ಹೇಗಿರ್ತದೆ ದ್ರಾವಣ? ಅಂದ್ರೆ ಸಿಂಪರಣೆ ಮಾಡಿದಾಗ ಗಾಢವಾದ ಬಣ್ಣ ಇರ್ತದ ಹೇಗೆ? ಸ್ವಲ್ಪ ಬಣ್ಣ ಜಾಸ್ತಿ ಇರ್ತದೆ. ಒಂದಿಷ್ಟು ಒಂದ ಹಾಕಿದ್ರೆ ನಮ್ಗೆ ಲೈಟ್ ಆಗಿ ಕಾಣ್ತದೆ, ಅಷ್ಟು ದೂರಕ್ಕೆ ಈಗ ಹೊಡೆದ ಹಾಗೆ ಕಾಣುದಿಲ್ಲ. ಇದಾದ್ರೆ ಸ್ವಲ್ಪ ಡಾರ್ಕ್ ಆಗಿ ಕಾಣ್ತದೆ, ಸ್ವಲ್ಪ ಬಿಳಿಯಾಗಿ. ಸ್ವಲ್ಪ ಮದ್ದು ಹೊಡೆದ್ರೆ ಆ ತೋಟದಲ್ಲಿ ಬಾಳೆ ಎಲ್ಲ ಬಿಳಿಯಾಗಿರ್ತದೆ. ಮದ್ದು ಹೊಡೆದ ಕಂಡ್ರೆ ಮನಸ್ಸಿಗೂ ಖುಷಿ ಆಗ್ತದೆ. ಹಾಗಲ್ಲ, ಮತ್ತೆ ಒಂದು ಈಗ ಔಷಧಿ ಬಿಡುವ ವ್ಯಕ್ತಿಗಳ ಮೇಲೆ ಅದು ಡಿಪೆಂಡ್ ಆಗ್ತದೆ ಸರ್. ಏನಂದ್ರೆ ನಮ್ಮ ತೋಟಕ್ಕೆ ಈಗ 1-2 ಎಕರೆಗೆ ಔಷಧಿ ಬಿಡುವುದಿದ್ರೆ, ಕೆಲವು ಕೆಲಸಗಾರರು ಸ್ಪ್ರೇ ಮಾಡುದಿದ್ರೆ ಅವರು 1-4 ಡ್ರಮ್ ಸಾಕಂತ 4-4.5 ಡ್ರಮ್ ಅಲ್ಲಿ ಮುಗಿಸ್ತಿದ್ರು. ಆಮೇಲೆ ನಮ್ಗೆ ನಿಮ್ಮ ಇಲ್ಲಿ ಅಣೆಕಲ್ಲು ವಿಜಯಡ್ಕದಿಂದ ಒಬ್ರು ಬರ್ತಿದ್ರು, ಒಂದು ಅವರಿಗೆ ಅದಕ್ಕೆ ಸ್ಪ್ರೇ ಮಾಡ್ಲಿಕ್ಕೆ 6.5-7 ಡ್ರಮ್ ಮದ್ದು ಬೇಕು. ಏನು ವಿಶೇಷ? ವಿಶೇಷ ಅಂದ್ರೆ ಅವರ ಅದು ಸಂಪೂರ್ಣ ಒದ್ದೆ ಆಗೋ ರೀತಿಯಲ್ಲಿ ಅವರು ಸ್ಪ್ರೇ ಕೊಡ್ತಾರೆ. ಆ ನಂತರ ಅಲ್ಲಿ ಒಮ್ಮೆ ಸ್ಪ್ರೇ ಮಾಡಿದ್ರು ಕೂಡ ಅಲ್ಲಿ ಕೊಳೆ ರೋಗ ಅಂತ ಬರುವುದು ಬಹಳ ಕಡಿಮೆ ಬರುವುದಿಲ್ಲ. ಯಾಕಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಸ್ವಲ್ಪ ಮೇಲೆ ಏರಿ ಅಲ್ಲಿಂದ ಸ್ವಲ್ಪ ದೂರಕ್ಕೆ ತೋರಿಸಿ ಬಿಡ್ತಾರೆ. ಅದಕ್ಕೆ ತೋರಿಸುವುದು ಬೇರೆ, ಬಿಡುವುದು ಬೇರೆ. ಹೌದು, ಆ ರೀತಿ ಮಾಡಬಾರ್ದು. ಆ ರೀತಿ ಮಾಡಿದ್ರೆ ನಾನು 3 ಸಾರಿ ಔಷಧಿ ಕೊಟ್ಟೆ, 4 ಸಾರಿ ಕೊಟ್ಟೆ, ಆದ್ರೂ ಕೊಳೆ ರೋಗ ಬಂದು ಎಲ್ಲ ಉದುರಿ ಹೋಯ್ತು ಅಂತ ಹೇಳ್ತಾರೆ. ಮತ್ತೆ ಮಳೆಯೂ ಕೂಡ ಹೇಗೆ ಬರ್ತದೆ ಅನ್ನೋದ್ರ ಮೇಲೆ ಈ ರೋಗ ನಿರ್ಧಾರ ಆಗ್ತದೆ. ಅದೊಂದು ಹೌದು ಕಾರಣ. ಹೌದು. ಆಮೇಲೆ ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಏನ್ ಬೆಳಿತೀರಿ? ಮಿಶ್ರ ಬೆಳೆಯಾಗಿ ಇದು ಕರಿಮೆಣಸು ಮತ್ತೆ ಬಾಳೆ. ಕರಿಮೆಣಸು ಚೆನ್ನಾಗಿ ಬರ್ತಾ ಉಂಟಾ? ಸಾಧಾರಣ ಬರ್ತಾ ಇದೆ. ಅದರಲ್ಲಿ ಕಸಿ ಗಿಡ ಏನಾದ್ರು ಹಾಕೊಂಡಿದ್ದೀರಾ? ಅದೇ, ಅದು ಮೊದಲು ಇನ್ನು ಉಂಟಲ್ಲ ಕರಿಮುಂಡ ಮತ್ತೆ ಇನ್ನೊಂದು ಪಣಿಯೂರು, ಅದು ಆ ತರದ್ದು ಉಂಟು. ಹೌದು, ಪಣಿಯೂರ. ಹೌದು. ಸರಿ, ಈಗ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನುಭವ ಏನು? ಅಡಿಕೆ ಆಗ್ಬೋದು, ಬಾಳೆ ಆಗ್ಬೋದು, ಎಲ್ಲದಕ್ಕೂ ಮಾರುಕಟ್ಟೆ ವ್ಯವಸ್ಥೆ ಚೆನ್ನಾಗಿದೆಯಾ? ಮಾರುಕಟ್ಟೆ ಅಂದ್ರೆ ಅಡಿಕೆಗೆ ಈಗ ನಮ್ ಕ್ಯಾಂಪ್ ಇದ್ದ ಕಾರಣ ಅದೊಂದು ರೇಟ್ ಅನ್ನು ಅವರೊಂದು ಹಿಡಿದಿಟ್ಟುಕೊಳ್ತಾರೆ. ಹೌದು, ಅದು ಕೃಷಿಕರಿಗೆ ತುಂಬಾ ಉಪಕಾರ ಅದು. ಬಾಳೆಗೆಲ್ಲ ಅದು ಯಾಕಂದ್ರೆ ನಮ್ಗೆ ಈಗ ಮಾರ್ಕೆಟ್ಗೆ ಜಾಸ್ತಿ ಇದ್ರೆ ಮಾರ್ಕೆಟ್ಗೆ ಕೊಂಡೋಗಿ ಮಾರ್ಬೇಕಾಗ್ತದೆ. ಅವರು ಹೇಳಿದ ರೇಟ್ಗೆ ನಾವು ಕೊಡ್ಬೇಕಾಗ್ತದೆ, ನಮ್ಗೆ ಅರ್ಧಕ್ಕರ್ಧ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆಮೇಲೆ ಈಗ ಅಡಿಕೆ ತೋಟದಲ್ಲಿ ಅಥವಾ ಸುತ್ತಮುತ್ತ ಒಂದಷ್ಟು ಹಣ್ಣಿನ ಗಿಡನೆಲ್ಲ ಹಾಕೊಂಡಿದ್ದೀರಾ? ಅದು ಹಲಸಿಂದು ಈಗೆಲ್ಲ ಉಂಟು. ಹೌದು, ಜಾಸ್ತಿ ಹಾಕ್ಲಿಕ್ಕೆ ಬರುದಿಲ್ಲ. ಅದು ನಮ್ದು ಮೊದಲಿಂದ ಹಿಂದಿನಿಂದ ಇದ್ದ ತೋಟ, ಮತ್ತೆ ಸೈಡ್ ಬೇರೆಯವರ ತೋಟ ಎಲ್ಲ ಇರುವಾಗ ಆತರದ್ದು ಯಾವ್ದಕ್ಕೂ ಸ್ವಲ್ಪ ಬಿಸಿಲು ಬೇಕಲ್ಲ. ಹೌದು ಹೌದು ಹೌದು, ಬಿಸಿಲು ಬೀಳದೆ ಯಾವ್ದು ಬೆಳೆ ಇಲ್ಲ. ಆಮೇಲೆ ಕೃಷ್ಣ ಶೆಟ್ಟಿ ಅವರೇ, ಕೊನೆಯ ಒಂದು ಪ್ರಶ್ನೆ ಕೇಳ್ಬಿಡ್ತೇನೆ, ಕೃಷಿಯನ್ನ ನೀವು ಹೇಗೆ ಅನುಭವಿಸ್ತಾ ಇದ್ದೀರಿ ಅಂತ? ನಮ್ಮ ಫ್ಯಾಮಿಲಿಯೇ ಕೃಷಿಯದ್ದೇ ಅಂದ್ರೆ, ನಾನು ಸಾಧಾರಣ ನನ್ನ 10ನೇ ವರ್ಷದಲ್ಲೇ ನಾನು ಇದರಲ್ಲಿ ಶಾಲೆಗೆ ಹೋಗುವಾಗ್ಲೇ ಅದನ್ನೇ ಡಿಪೆಂಡ್ ಆಗಿ ದುಡಿತಾ ಇದ್ದೆ ಆ ಸಮಯದಲ್ಲಿ ಕೃಷಿಯಲ್ಲಿ. ಆಮೇಲೆ ನನ್ಗೆ ಅಕ್ಕಂದಿರ ಮದುವೆ ಅದು ಇದೆಲ್ಲ ಆಗುವಾಗ ತಾಪತ್ರೆ ಆಗಿ ಆಮೇಲೆ ನನ್ನ ತಾಯಿ ನೋಡ್ತಾ ಇದ್ದದ್ದು ಜಾಗ ಎಲ್ಲ. ಸರಿ, ಅವಾಗ ಬ್ಯಾಂಕ್ ಲೋನ್ ಎಲ್ಲ ಆಗಿ ತುಂಬಾ ಕಷ್ಟ ಅನುಭವಿಸಿ ಮತ್ತೆ ನಾನು ವಿದೇಶಕ್ಕೆಲ್ಲ ಹೋದೆ ಒಮ್ಮೆ. ಹಾಗೆ ಹೋಗಿ ಸಾಲ ಎಲ್ಲ ಮುಗಿಸಿ ಆಮೇಲೆ ನಾನು ಬಂದು ಈಗ 2012 ನಂತರ ನಾನು ಇದರಲ್ಲೇ ಕೃಷಿಯಲ್ಲೇ ನಾನು ತೊಡಸಿಕೊಂಡಿದ್ದೇನೆ. ಪೂರ್ಣಕಾಲಿಕವಾಗಿ ಕೃಷಿಯಲ್ಲಿ ಇದ್ದೀರಿ? ಹೌದೌದು. ಈಗ ನನ್ನ ಅನುಭವ ಏನಂದ್ರೆ,

ಕುಟಿಲ ಹೊರಗೆ ವಿನಯವಾಗಿ ಭಕ್ತರನಿಸಿಕೊಂಬುವರ ಬಲ್ಲನೊಲ್ಲಯ ಲಿಂಗವಾ ಬಲ್ಲನೊಲ್ಲಯ ಲಿಂಗವಾ ಬಲ್ಲನೊಲ್ಲಯ ಲಿಂಗವಾ ಬಲ್ಲನೊಲ್ಲಯ ಲಿಂಗವಾ ಅವರು ಸತ್ಪಥಕ್ಕೆ ಸಲ್ಲರು ಸಲ್ಲರಯ್ಯ ಅವರು ಸತ್ಪಥಕ್ಕೆ ಸಲ್ಲರು ಸಲ್ಲರಯ್ಯ ಒಳಗೆ ಕುಟಿಲ ಹೊರಗೆ ವಿನಯವಾಗಿ ಭಕ್ತರನಿಸಿಕೊಂಬುವರ ಬಲ್ಲನೊಲ್ಲಯ ಲಿಂಗವಾ ಬಲ್ಲನೊಲ್ಲಯ ಲಿಂಗವಾ ಬಲ್ಲನೊಲ್ಲಯ ಲಿಂಗವಾ ಬಲ್ಲನೊಲ್ಲಯ ಲಿಂಗವಾ ತೋರಿ ಒಳ ಹೊರಗೊಂದಾಗದವರಿಗೆ ಅಳಿಯಾಸೆ ತೋರಿ ಬೀಸಾಡುವನವರ ಜಗದೀಶ ಬೀಸಾಡುವನವರ ಜಗದೀಶ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಬಸವಣ್ಣ ಅವರ ವಚನ ಶಂಕರ್ಷ ಅನುಭೋಗ ಅವರ ಧ್ವನಿಯಲ್ಲಿ ಅರಸಿನವನೆ ಮಿಂದು ಅರಿಸಿನವನೆ ಮಿಂದು ಹೊಂದೊಡಿಗೆಯನೇ ತೊಟ್ಟು ಅರಿಸಿನವನೆ ಮಿಂದು ಹೊಂದೊಡಿಗೆಯನೇ ತೊಟ್ಟು ಪುರುಷನ ಒಲವಿಲ್ಲದ ಲಲನೆಯಂತಾಗಿರ್ದೆನಯ್ಯ ಪುರುಷನ ಒಲವಿಲ್ಲದ ಲಲನೆಯಂತಾಗಿರ್ದೆನಯ್ಯ ಪೂಸಿ ರುದ್ರಾಕ್ಷಿಯನೆ ಕಟ್ಟಿ ನಿಮ್ಮೊಲವಿಲ್ಲದಂತೆ ಆಗಿರ್ದೆನಯ್ಯ ವಿಭೂತಿಯನೆ ಪೂಸಿ ರುದ್ರಾಕ್ಷಿಯನೆ ಕಟ್ಟಿ ನಿಮ್ಮೊಲವಿಲ್ಲದಂತೆ ಆಗಿರ್ದೆನಯ್ಯ ಕೆಟ್ಟು ಬಾಳುವರಿಲ್ಲ ಎಮ್ಮವರ ಕುಲದಲ್ಲಿ ಕೆಟ್ಟು ಬಾಳುವರಿಲ್ಲ ಎಮ್ಮವರ ಕುಲದಲ್ಲಿ ನೀನೊಲಿದಂತೆ ಸಲಹಯ್ಯ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ನೀನೊಲಿದಂತೆ ಸಲಹಯ್ಯ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೊನೆಯದಾಗಿ ಶಂಕರ್ ಶಾನುಭೋಗ ಅವರದೇ ಧ್ವನಿಯಲ್ಲಿ ಬಸವಣ್ಣ ಅವರ ವಚನ, ಮನೆಯ ಗಂಡನ ಮನೆ ವಾರ್ತೆಯ.